ಕೋಟಿ ಇದು, ಎಲ್ಲೆಲ್ಲಿ ಪ್ರವೇಶಿಸಲಿಕ್ಕೆ ಮಾರ್ಗವೇ ಇಲ್ಲ. ತಮ್ಮ ಅಣ್ಣ, ಇದು ಕಲ್ಲಿನ ಕೋಟಿ ಅಲ್ಲ, ಮತ್ತೇನು ಹಗ್ಗಜ? ತೇರಿನ ಹಗ್ಗವನ್ನು ಸುತ್ತಿದಂತಿದೆ. ಶಹಬ್ಬಾಸ್! ಇದೆಲ್ಲ ಲಂಕೆಯನ್ನು ಸುಟ್ಟ ಹನುಮನ ಪ್ರತಾಪ. ಆಗಲಿ, ಜಗ್ಗು ನೋಡುವ. ಹೇ ಅಗ್ರಜ, ಹೇ ಅನುಜ, ಈ ಕೋಟೆಯ ಒಳಗಡೆಯೇ ರಾಮ ಲಕ್ಷ್ಮಣರು ಇರಲಿಕ್ಕೆ ಬೇಕು. ಯಾಕಂದರೆ ಏನಿರುವುದು, ಸುತ್ತಲೂ ಕಪಿಗಳ ಕಾವಲವಿದೆ. ಆದ್ದರಿಂದ ನಾವು ಅಂತರಿಕ್ಷಕ್ಕೆ ಹಾರಿ ಒಳಗೆ ಇಳಿದು ಬಿಡುವ. ಹಾಗೆ ಮಾಡಿದರೆ ಏನಾಗುವುದು? ಈ ಕೋಟೆಯ ಕಾವಲಗಾರನಾದ ಹನುಮನ ಕೈಯಲ್ಲಿ ಪಾರಾಗುವುದು ಕಷ್ಟ. ಹೇ ತಮ್ಮ, ಹೇ ಆಗ್ರಜ, ಪಾತಾಳ ಲೋಕದಿಂದಲೇ ನಾವು ಈ ಕೋಟೆಗೆ ನಮ್ಮ ಮಾಯಾಬಲದಿಂದ ಸುರಂಗ ಮಾರ್ಗವನ್ನು ತೋರಿಸಿ ಆ ಸುರಂಗ ಮಾರ್ಗದಿಂದಲೇ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುವ. ಹೇ ಆಗ್ರಜ, ಹೇ ಅನುಜ, ನಮ್ಮ ಕಪಿ ಸೈನ್ಯವು ಇನ್ನೂ ನಿದ್ರೆಯಲ್ಲಿದೆ. ನಡೆ, ನಾವು ಕೋಟೆಯೊಳಗಡೆ ಹೋಗಿ ಶ್ರೀರಾಮ ಲಕ್ಷ್ಮಣರ ಪ್ರಾತಃ ಕಾಲ ದರ್ಶನವನ್ನು ಪಡೆದುಕೊಳ್ಳುವ. ಏನು, ಉದಯ ಕಾಲವೇ? ರಾಮ ದರ್ಶನಕ್ಕೆ ನಡೆ, ಬೇಗನೆ ಬಾಗಿಲವನ್ನು ತೆರೆ. ಘಾತವಾಯಿತು ವಿಭೀಷಣ, ಇಲ್ಲಿ ರಾಮ ಲಕ್ಷ್ಮಣರೇ ಇಲ್ಲವಲ್ಲ. ಮಾರುತಿ, ವಿಭೀಷಣ, ಇದೋ ನೋಡು, ಭೂಮಿಯನ್ನು ಅಗೆದಿದ್ದಾರೆ, ಸುರಂಗ ಮಾರ್ಗವನ್ನು ತೋಡಿದ್ದಾರೆ. ವಿಭೀಷಣ, ಹೇಳುತ್ತೇನೆ ಕೇಳುವಂತ ರಾಕ್ಷಸಿ ಮಾಯಾ ತಿಳಿಯಲಿಲ್ಲ. ಆ ರಾಮನಿಲ್ಲದ ಜಗತ್ತಿನಲ್ಲಿ ನಾನಂತೂ ಹೇಗೆ ಬದುಕಲಿ? ಆಂಜನೇಯ, ವಿಭೀಷಣ ವಿವೇಕಹೀನಂತೆ ಸೋಕಿಸುತ್ತ ಕುಳಿತರೆ ಆಗುವನೇನು? ಈ ಸಮಯದಲ್ಲಿ ವಿಳಂಬ ಮಾಡದೆ ಇದೇ ಪಿಲದ್ವಾರದಿಂದ ಹೋಗಿ ಶ್ರೀರಾಮ ಲಕ್ಷ್ಮಣರನ್ನು ಸೋಲಿಸುವ ನಡೆ ನಿಲ್ಲಬೇಡ. ವಿಭೀಷಣ, ನಿನ್ನ ಮಾತವೇ ನಿಜ. ಇದೇ ಸುರಂಗ ಮಾರ್ಗದಿಂದಲೇ ಹೋಗಿ ಶ್ರೀರಾಮ ಲಕ್ಷ್ಮಣರನ್ನು ಶೋಧಿಸುವ. ಜೈ ರಘುವೀರ ಸಮರ್ಥ. ನಮ್ಮ ನಗನಿದ ಆಂಜನೇಯ ಏನು ಕಪಿ ಸೈನ್ಯದೊಡನೆ ಅದೆಷ್ಟು ಕಳವಳ ಪಡುತ್ತಿರುವನೋ ಏನು? ಇರಲಿ, ಚಿಂತಿಸಿ ಫಲವಿಲ್ಲ, ಧೈರ್ಯ ತಾಳು, ಮುಂದೇನಾಗುವುದೋ ನೋಡುವ. ಮಹನೀಯರೇ, ಯಾರಿವಳು ಭಾಗ್ಯ ದೇವತೆ? ನಾನು ಪಾತಾಳ ಲೋಕದ ಅರಸನಾದ ಅಹಿರಾಜನ ಪಟ್ಟದ ಮಹಿಷಿ. ನನ್ನ ಹೆಸರು ಚಂದ್ರಸೇನ. ನೀವು ಯಾರು? ನಿಮ್ಮ ಹೆಸರೇನು? ನಾವು ಭೂಲೋಕದ ಅರಸನಾದ ದಶರಥ ರಾಜನ ಮಕ್ಕಳು, ಶ್ರೀ ರಾಮ ಲಕ್ಷ್ಮಣರು. ಅಯೋಧ್ಯೆಯ ಅರಸು ಮಕ್ಕಳು? ಶ್ರೀ ರಾಮ ಲಕ್ಷ್ಮಣ ಎಂದರೆ ನೀವೇ ಏನು? ಹೌದು. ಓಹೋ, ಸ್ವಪ್ನ ಕಣ್ಣುಗಳಿಂದ ಕಂಡದ್ದನ್ನು ಇಂದು ಪ್ರತ್ಯಕ್ಷವಾಗಿ ಕಂಡು ಧನ್ಯಳಾದನು. ಪಾತಾಳ ಲೋಕದ ಅರಸಿ ರಾಜಪುತ್ರ, ನಾವಿಲ್ಲಿಗೆ ಬಂದದ್ದು ಹೇಗೆ? ಎನ್ನ ಪತಿಯಾದ ಅಹಿರಾಜನು ಏನು ಮಾಡಿರುವನು? ಮೋಸದಿಂದ ನಿಮ್ಮನಿಲ್ಲಿಗೆ ತಂದು ನಿಮ್ಮನ್ನು ಶ್ರೀ ಕಾಳಿಕಾದೇವಿಗೆ ಬಲಿಕೊಟ್ಟು ಕೊಲ್ಲುವುದಕ್ಕಾಗಿ ತಂದಿರುವನು. ಅದನ್ನು ಕೇಳಿಯೇ ನಾನು ನಿಮ್ಮ ಪ್ರಾಣ ರಕ್ಷಣೆಗೆಂದು ಧಾವಿಸಿ ಬಂದಿದ್ದೇನೆ. ರಕ್ಕಸ ರಾಜ ಮಡದಿ, ನಮ್ಮ ರಕ್ಷಣೆಗಾಗಿ ಬಂದ ನಿನ್ನ ದಯಾಭಾವವನ್ನು ಕಂಡು ಏನಾಯಿತು? ನಮಗೆ ಬಹು ಸಂತೋಷವಾಯಿತು. ಈ ನಿನ್ನ ಉಪಕಾರವನ್ನು ನಾವೆಂದಿಗೂ ಮರೆಯಲಾರೆವು. ಬೇಗನೆ ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡುವೀಯ. ಹೇ ದಶರಥ ಪುತ್ರ, ಹೇ ರಾಜಮಹಿಷಿ, ಹೇಳ್ತೇನೆ ಕೇಳುವಂತವನ. ಆ